ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ರೈತ ಬಾಂಧವರೇ ಮತ್ತು ಸಾರ್ವಜನಿಕರೇ ಗಮನಿಸಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಮುಖ್ಯ ಆವರಣದಲ್ಲಿ ಕೃಷಿ ಹಾಗೂ ಕೃಷಿ ಸಂಬಂಧಿಸಿದ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಕೃಷಿ ಮೇಳ 2024 ದಿನಾಂಕ 7, 8 ಮತ್ತು 9 ಡಿಸೆಂಬರ್ 2024 ಮೂರು ದಿನಗಳ ಕಾಲ ಆಯೋಜಿಸಿದೆ. ಹವಾಮಾನಕ್ಕೆ ಸುಸ್ಥಿರ ಕೃಷಿ ಎಂಬ ಘೋಷವಾಕ್ಯದಡಿ ನಡೆಯಲಿರುವ ಈ ಕೃಷಿ ಮೇಳಕ್ಕೆ ತಮಗೆ ಆದರದ ಸ್ವಾಗತವಿದೆ. ಕೃಷಿ ಮೇಳಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಸಹ ಕರೆತನ್ನಿ. ಈಗ ಕೇಳಿ ಶಾಂತಗೌಡ ಮಾಲಿ ಪಾಟೀಲ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಎಂತಲಿವನು ಎಂತಲಿಯುವನು ತನಗಿನ್ನೆಂತಲಿಯುವನು ಎಂತಲಿಯುವನು ತನಗಿನ್ನೆಂತಲಿಯುವನು ಕರಣತ್ರಯದ ದೋಷ ಮೀರೇ ಕಂತು ಕಾಲ ಪುರವೈರಿ ಕರಣತ್ರಯದ ದೋಷ ಮೀರೇ ಕಂತು ಕಾಲ ಪುರವೈರಿ ಪುರುಷನೇ ಮುಂದ ತನಗೆಂತಲಿಯುವನು ಎಂತಲಿಯುವನು ಎಂತಲಿವನು ಎಂತಲಿಯುವನು ತನಗಿನ್ನಂತಲಿಯುವನು ಪರವಧುವಿನ ಕೂಟ ಅನ್ಯರ ವಿತ್ತಾಪಹರಣ ಪರವಧುವಿನ ಕೂಟ ಅನ್ಯರ ವಿತ್ತಾಪಹರಣ ಅಭಕ್ಷ ಸೇವನೆ ಹಿಂಸೆ ಪರಿವಿಳಿದಿ ನಾಲ್ಕು ಪಾತಕಂಗಳು ಪರಿವಿಳಿದಿ ನಾಲ್ಕು ಪಾತಕಂಗಳು ಕಾಮರ ಜನ್ಮವಿಯೇ ಕಾಯದೋಳೊಂದಿರೆ ಕಾಮರ ಜನ್ಮವಿಯೇ ಕಾಯದೋಳೊಂದಿರೆ ಎಂತಲಿವನು ಎಂತಲಿಯುವನು ತನಗಿನ್ನೆಂತಲಿಯುವನು ಕೃಷಿ ಅನುಚಿತ ನಿಷ್ಠುರತ್ವ ಪೈಶೂನ್ಯತೆ ಕೃಷಿ ಅನುಚಿತ ನಿಷ್ಠುರತ್ವ ಪೈಶೂನ್ಯತೆ ಮುಸುಕಿದಿ ನಾಲ್ಕು ದೋಷಗಳು ಪಶು ಪಕ್ಷಿ ಮೃಗಲೇ ನೀ ಒಳಗೆ ಎಳದೈದು ಪಶು ಪಕ್ಷಿ ಮೃಗಲೇ ನೀ ಒಳಗೆ ಎಳದೈದು ಪುಟ್ಟಿಸುವ ವಚನ ದೋಳೆಡ ಬಿಡದಿರೆ ಎಡೆಬಿಡದಿರೆ ಎಂತಲಿವನು ಎಂತಲಿಯುವನು ತನಗಿನ್ನೆಂತಲಿಯುವನು ಜನರೊಲಿಯದ ಕಾರ್ಯ ದರಕವ ನಿಷ್ಠಾ ಚಿಂತನೆ ಜನರೊಲಿಯದ ಕಾರ್ಯ ದರಕವ ನಿಷ್ಠಾ ಚಿಂತನೆ ಅನ್ಯಾಧನ ಸತಿಯರ ಆಕಾಂಕ್ಷೆ ಕ್ರಮಿಸುವಿ ನಾಲ್ಕು ಗುರಿತ ಜನನವಿಯೇ ಶಂಭೋ ಲಿಂಗ ಎಂತಲಿವನು